ಗೆ ಮೊದಲು ತಾಂತ್ರಿಕ ಸಹಕಾರ ನೀಡಿದವರು ಎಸ್ ವಿ ತಾರಾನಾಥ್, ಆರ್ ಕೆ ಲೋಕೇಶ್, ಸೋಮಶೇಖರ್, ಡಿ ಅರವಿಂದನ್ ಹಾಗೂ ಕಾಲಿವ್ ಮೊಯುದ್ದೀನ್. ಇಷ್ಟರ ತನಕ ನಾನು ನಿಮ್ಮ ಜೊತೆ ಇದ್ದವರು ನಿಮ್ಮ ರಮೇಶಣ್ಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆ ಬಿತ್ತನೆಯ ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕೆ ಸಂಶೋಧನೆ ಮತ್ತು ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಬೀಜೋತ್ಪಾದನೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮಾಡಿಕೊಡಲು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಆರಂಭ ಆಗ್ತಾ ಇದೆ ಹಿಂಗಾರು ಹಂಗಾಮು. ಈ ಸಂದರ್ಭದಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಬೀಜೋತ್ಪಾದನೆ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರು ಅನ್ಕೊಳ್ತಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂಗಾಂಶ ಆಲೂಗೆಡ್ಡೆಯ ಬೇಸಾಯದ ಕ್ರಮದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡಿ. ಅಗತ್ಯವಾಗಿ ತಿಳಿಸೋಣ. ಈಗ ಹಿಂಗಾರು ಹಂಗಾಮು ಏನಿದೆ, ಬಹಳ ಸೂಕ್ತವಾದಂತ ಕಾಲ ಆಲೂಗಡ್ಡೆ. ಯಾಕೆಂದ್ರೆ ಆಲೂಗಡ್ಡೆ ಒಂದು ಶೀತವಲಯ ಬೆಳೆ, ತಂಪು ವಾತಾವರಣ ಬಯಸುವಂತ ಬೆಳೆ. ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬಹಳ ಉತ್ತಮವಾಗಿ ಬರ್ತದೆ. ಆಕ್ಚುಲಿ ನಮ್ಮ ಒಂದು ಹಾಸನ ಏನಿದೆ, ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಾಗಿ ಬೆಳೆಯುವಂತ ಬೆಳೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇರುವಂತದ್ದು ಮುಂಗಾರು ಹಂಗಾಮಿನಲ್ಲಿ. ಆದರೆ ಹಿಂಗಾರು ಹಂಗಾಮಿನಲ್ಲಿ ಸಹ ಇಲ್ಲಿ ಬೆಳೆಯುವಂತ ರೂಢಿ ಇದೆ. ಆದರೆ ಅದರ ಪ್ರದೇಶ ತುಂಬಾ ಕಡಿಮೆ, 5,000-6,000 ಅಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಆದರೆ ನಾವು ರೈತರಿಗೆ ಒಂದು ಸಲಹೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಹಿಂಗಾರು ಹಂಗಾಮಿನಲ್ಲಿ ಅತ್ಯುತ್ತಮವಾಗಿ ಬರುತ್ತೆ ಗೆಡ್ಡೆ ಗುಣಮಟ್ಟ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಅದರ ಬಣ್ಣ ಆಗಿರ್ಬೋದು. ಬಹಳ ಉತ್ತಮವಾಗಿ ಬರುವಂತ ಒಂದು ಕಾಲ. ಯಾಕೆಂದ್ರೆ ನಮಗೆ ರಾತ್ರಿ ಉಷ್ಣಾಂಶ ಅದರ 20 ಡಿಗ್ರಿಗಿಂತ ಕಡಿಮೆ ಇರಬೇಕು, ಹಗಲು ಉಷ್ಣಾಂಶ 24 ಡಿಗ್ರಿ, ಹಂಗಿದ್ರೆ ಚೆನ್ನಾಗಿ ಬರುತ್ತೆ, ಅತ್ಯುತ್ತಮವಾಗಿ ಬರ್ತದೆ. ಹಾಗೆ ಈಗ ಬೀಜೋತ್ಪಾದನೆಗೆ ಈಗಾಗಲೇ ನವೀನ ತಂತ್ರಜ್ಞಾನ ಏನಿದೆ, ಅಂಗಾಂಶ ಕುಡಿಕಾಂಡ ಸಸಿಗಳಿಂದ ಒಂದು ಬೀಜೋತ್ಪಾದನೆ ಮಾಡುವಂಥದ್ದು ಇದು ಈಗ ರೈತರು ಸಕ್ರಿಯವಾಗಿ ಅಳವಡಿಸ್ಕೋಬೇಕು. ಈಗ ಅತ್ಯುತ್ತಮವಾದ ತಂತ್ರಜ್ಞಾನಗಳನ್ನು ಎಲ್ಲ ಬೇಸಾಯ ಕ್ರಮಗಳನ್ನು ನಾವು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿದ್ದೇವೆ. ಈ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬೀಜೋತ್ಪಾದನೆ ಮಾಡೋದ್ರಲ್ಲಿ ಖಂಡಿತ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಮೊದಲಿಗೆ ಈಗ ಒಂದು ಪ್ರತಿ ಎಕರೆಗೆ ಈಗ ಬೀಜೋತ್ಪಾದನೆ ಮಾಡೋದ್ರಿಂದ ರೈತರು ಭೂಮಿ ಆಯ್ಕೆ ಬಹಳ ಮುಖ್ಯ. ಏಕೆಂದ್ರೆ ಇದು ರೋಗ ರಹಿತ ಗೆಡ್ಡೆಗಳನ್ನ ನಾವು ಉತ್ಪಾದನೆ ಮಾಡಬೇಕು. ಯಾಕೆಂದ್ರೆ ಮತ್ತೆ ನಾವು ಬಿತ್ತನೆಗೋಸ್ಕರ ಬಿತ್ತನೆ ಗೆಡ್ಡೆಗಳನ್ನ ಕೊಡ್ತೇವೆ. ಅದರಿಂದ ಮೊದಲು ಭೂಮಿ ನಾವು ಆಯ್ಕೆ ಏನ್ ಮಾಡ್ತೀವಿ, ಆ ಪ್ರದೇಶದಲ್ಲಿ ಆಲೂಗಡ್ಡೆ ಜಾತಿಗೆ ಸೇರಿದಂತ ಬೆಳೆಗಳು ಅಂತ ಹೇಳ್ತೀವಿ, ಟೊಮ್ಯಾಟೊ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ತಂಬಾಕು, ಬದನೆ, ಇವು ಯಾವ ಬೆಳೆಗಳನ್ನ ಇಂದಿನ ಸಾಲಿನಲ್ಲಿ ಬೆಳೆದಿರಬಾರದು. ಆಮೇಲೆ ಬ್ಯಾಕ್ಟೀರಿಯಾ ಸೊರಗು ರೋಗ ಅಥವಾ ದುಂಡಾಣು ಸೊರಗು ರೋಗ ಅಂತ ಹೇಳ್ತೀವಿ, ಆ ಸೊರಗು ರೋಗದ ಸಮಸ್ಯೆ ಆ ಭೂಮಿನಲ್ಲಿ ಇರಬಾರದು ಅಂತ ಭೂಮಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆ ಆಯ್ಕೆ ಮಾಡಿಕೊಂಡಿದ ನಂತರ ಮಣ್ಣಿನ ಪರೀಕ್ಷೆಗೆ ಒಳಪಡಿಸಬೇಕು. ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳಿದೆ, ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ದೊಡ್ಡ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್, ಈ ಅಂಶಗಳ ಒಂದು ಪ್ರಮಾಣ ಏನಿದೆ ಅಂತ ತಿಳ್ಕೋಬೇಕು. ಅದ್ರ ಜೊತೆಗೆ ಈ ಭೂಮಿನಲ್ಲಿ ಏನಾದರೂ ಇತರೆ ರೋಗಾಣುಗಳಿದೆಯಾ ಅದನ್ನು ನಾವು ಪರೀಕ್ಷೆ ಮಾಡಿಸಿ ನಾವು ಮನದಟ್ಟು ಮಾಡ್ಕೊಬೇಕು. ಆಯ್ಕೆ ಮಾಡಿದ ನಂತರ ಭೂಮಿಯನ್ನ ನಂತರ ಅದನ್ನ ನಾವು ಬೆಳೆಯನ್ನ ಹಾಕಬೇಕಾಗ್ತದೆ. ನಾವು ಬೆಳೆ ಹಾಕಬೇಕಾದ್ರೆ ಇವತ್ತು ಬೀಜೋತ್ಪಾದನೆ ಮಾಡುವಂತ ಆಸಕ್ತ ರೈತರು ಮೊದಲಿಗೆ ಸಸಿಗಳನ್ನ ಖಾತ್ರಿ ಮಾಡ್ಕೋಬೇಕು. ಉದಾಹರಣೆಗೆ ಇವತ್ತು ಪ್ರೈವೇಟ್ ಖಾಸಗಿ ನರ್ಸರಿಗಳಲ್ಲೂ ಸಹ ಈ ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದ್ರ ಜೊತೆಗೆ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ನಾವು ಸಹ ಉತ್ಪಾದನೆ ಮಾಡ್ತಾ ಇದೀವಿ. ಒಂದು ಎಕರೆ ಪ್ರದೇಶಕ್ಕೆ ಸುಮಾರು 30,000 ಸಸಿಗಳು ಬೇಕು. ಇದಕ್ಕೆ ಅಂತರ 60 ಸೆಂಟಿಮೀಟರ್ 20 ಸೆಂಟಿಮೀಟರ್, ಅಂದರೆ 2 ಅಡಿ ಸಾಲಿನಿಂದ ಸಾಲಿಗೆ, 3/4 ಅಡಿ ಸಸಿಯಿಂದ ಸಸಿಗೆ ನಾವು ಅಂತರವನ್ನು ಕೊಟ್ಟು ಸಾಲು ಪದ್ಧತಿಯಲ್ಲಿ ನಾವು ನಾಟಿಯನ್ನು ಮಾಡಬೇಕಾಗ್ತದೆ. ಇದು ನಾಟಿ ಮಾಡೋಕ್ಕೆ ಮುನ್ನ ಮಣ್ಣಿಗೆ ಬೇಕಾದಂತ ಸಾವಯವ ಗೊಬ್ಬರಗಳನ್ನ ನಾವು ಮಿಶ್ರಣ ಮಾಡಬೇಕು. ಕನಿಷ್ಠ 10 ಟನ್ನಷ್ಟು ಪ್ರತಿ ಎಕರೆ ಪ್ರದೇಶಕ್ಕೆ ನಾವು ಸಾವಯವ ಗೊಬ್ಬರಗಳನ್ನ ಸೇರಿಸಬೇಕು. 300 ಕೆಜಿಯಷ್ಟು ಬೇವಿನ ಹಿಂಡಿಗಳನ್ನ ಸೇರಿಸಬೇಕು. ಸಾಧ್ಯವಾದರೆ ಜೈವಿಕ ಗೊಬ್ಬರಗಳನ್ನ ಸೇರಿಸೋದು ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಸಾಕಷ್ಟು ರೋಗಾಣುಗಳು ಮಣ್ಣಿನಲ್ಲಿ ಇರ್ತವೆ, ಅದು ನಮ್ಗೆ ಕಣ್ಣಿಗೆ ಕಾಣಲ್ಲ. ನಾವು ಬೆಳೆ ಹಾಕಿದಾಗ ರೋಗ ಬರುತ್ತೆ. ಅದಕ್ಕೆ ಇವತ್ತು ಸೂಕ್ಷ್ಮ ಜೀವಿಗಳ ಒಂದು ಬಳಕೆ, ಈ ಜೈವಿಕ ಗೊಬ್ಬರಗಳ ಬಳಕೆ ನಾವು ಮಾಡ್ಕೋಬೇಕು. ಉದಾಹರಣೆಗೆ ಬ್ಯಾಸಿಲಸ್ ಅಂತ ಹೇಳ್ತೀವಿ, ಸೂಡೋಮೊನಸ್ ಅಂತ ಹೇಳ್ತೀವಿ, ಇವು ಮಣ್ಣಿನಲ್ಲಿ ಹಾನಿ ಮಾಡುವಂತ ರೋಗಾಣುಗಳನ್ನು ಕೊಲ್ಲುವಂತ ಶಕ್ತಿ ಇವುಗಳಿಗಿದೆ. ಇದು ಜೊತೆಗೆ ನೈಟ್ರೋಜೋಮನಸ್ ಅಂತ ಹೇಳ್ತೀವಿ, ಅಸ್ಟೋಬ್ಯಾಕ್ಟರ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಬೇಕಾದ್ರೆ ನಾವು ಇದನ್ನು ಬಳಸಬಹುದು, PSB ಫಾಸ್ಫೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ರಂಜಕ ಕರಗಿಸುವಂತ ಸೂಕ್ಷ್ಮಜೀವಿ, ಅವುಗಳನ್ನು ಸೇರಿಸುವುದು ಸಹ ಮಣ್ಣಿನಲ್ಲಿರುವಂತಹ ಖನಿಜಗಳನ್ನ ಕರಗಿಸಿ ಗಿಡಗಳಿಗೆ ಕೊಡುವಂತ ಅನುಕೂಲಗಳು ಆಗ್ತದೆ. ಒಟ್ಟಾರೆ ಜೈವಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಮಿಶ್ರಣ ಮಾಡುವಂತದ್ದು ನಾವು ಕಲಿಬೇಕು. ಈಗ ಏನಾಗಿದೆ, ಆಧುನಿಕ ಕೃಷಿನಲ್ಲಿ ಹೆಚ್ಚಾಗಿ ನಾವು ರಸಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದೀವಿ. ಅದರಿಂದ ಏಕ್ತಾ ಇದೆ, ರಸಸಾರ ಏರುಪೇರಾಗ್ತಾ ಇದೆ. ಆಮೇಲೆ ನಾವು ವೈಜ್ಞಾನಿಕ ಶಿಫಾರಸ್ ಏನಿದೆ ಆ ಶಿಫಾರಸಿನ ಪ್ರಕಾರ ಒಂದು ರಸಗೊಬ್ಬರಗಳನ್ನು ನೀಡ್ತಾ ಇದ್ದೀವಿ. ಅದನ್ನ ನಾವು ಕಟ್ಟಿನಿಟ್ಟಾಗಿ ನಾವು ಪಾಲಿಸಬೇಕು. ಸಾವಯವ ಗೊಬ್ಬರಗಳ ಬಳಕೆ ಜಾಸ್ತಿ ಮಾಡಿಕೊಂಡ್ರೆ ಮಣ್ಣಿನ ಜೋಡಣೆ, ಮಣ್ಣಿನ ರಕ್ಷಣೆ, ಮಣ್ಣಿನಲ್ಲಿ ಒಂದು ಏನು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿ ನಮಗೆ ಬೆಳೆಗೆ ಪೂರಕವಾಗಿ ಬೆಳೆ ಬೆಳಿಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಒಟ್ಟಾರೆ ನಮ್ಮ ಭೂಮಿಯನ್ನ ಆರೋಗ್ಯವಾಗಿ ಇಡುವಂತದ್ದು ನಾವು ಕಲಿಬೇಕು. ಮೊದಲು ಬಹಳ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಮಾಡಿಸ್ಲೇಬೇಕು. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮಗೆ ಆ ಲಭ್ಯತೆ ಏನಿದೆ, ಪೋಷಕಾಂಶಗಳ ಲಭ್ಯತೆ ಗೊತ್ತಾಗುತ್ತೆ. ಉದಾಹರಣೆಗೆ ಒಂದು ಎಕರೆ ಪ್ರದೇಶಕ್ಕೆ 50 ಕೆಜಿ ಸಾರಜನಕ, 40 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶು ಹಿಂಗಾರು ಹಂಗಾಮಿಗೆ ಶಿಫಾರಸಾಗಿದೆ. ಅದರ ಪ್ರಕಾರ ನಮ್ಮ ರೈತರು 109 ಕೆಜಿ ಯೂರಿಯಾ ರೂಪದಲ್ಲಿ ಕೊಡಬಹುದು, 250 ಕೆಜಿ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ ಅದ್ರ ರೂಪದಲ್ಲಿ ಕೊಡಬಹುದು, 83 ಕೆಜಿಯಷ್ಟು ಪೊಟ್ಯಾಶ್ ಅನ್ನ ಆ ರೂಪದಲ್ಲಿ ಕೊಡಬಹುದಾಗಿದೆ. ಇದು ನಾವು ಅಂಗಾಂಶ ಕೃಷಿ ಸಸಿಗಳನ್ನ ಹಾಕೋದ್ರಿಂದ ನಾವು ಗೆಡ್ಡೆ ಬಳಸ್ತಾ ಇಲ್ಲ, ಸಸಿಗಳನ್ನ ಹಾಕ್ತೀವಿ. ಬೇರು ಬಿಟ್ಟಿರುವಂತ 18-20 ದಿವಸ ವಯಸ್ಸುಳ್ಳ ಸಸಿಗಳನ್ನ ನಾವು ನಾಟಿ ಮಾಡ್ತೀವಿ. ಟೊಮ್ಯಾಟೊ ಯಾವ ರೀತಿಯಾಗಿ ನಾಟಿ ಮಾಡ್ತೀವಿ, ಅದರಲ್ಲಿ ಯಾವುದೇ ಪೋಷಕಾಂಶ ಇರೋದಿಲ್ಲ. ಅದಕ್ಕೆ ನಾವು ಒಂದು 25ರಷ್ಟು ಹೆಚ್ಚಿನ ಒಂದು ಸಾರಜನಕ, ಪೊಟ್ಯಾಶ್ ಮತ್ತು ಸೂಪರ್ ಪೊಟ್ಯಾಶಿಯಂ ಹೆಚ್ಚಾಗಿ ಕೊಡಬೇಕು. ಒಂದು 25ರಷ್ಟು ನಾವು ಏನ್ ಶಿಫಾರಸನ್ನು ಹೇಳಿದ್ದೇವೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟಾಗ ನಮಗೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಸಾಲ ಪದ್ಧತಿಗಳನ್ನ ಮಾಡ್ಕೊಳ್ಳಿ, ಆಳ ಉಳುಮೆ ಮಾಡ್ಕೋಬೇಕು ರೈತರು. ಈಗ ಏನಾಗಿದೆ, ಭೂಮಿ ತಯಾರಿಕೆ ಅನ್ನೋದು ಬಹಳ ಮುಖ್ಯ. ಈಗ ಮೇಲೇನೆ ನಾವು ನೇಗಿಲಲ್ಲಿ ಉಳುಮೆ ಮಾಡಿಬಿಟ್ಟು ಹಾಕ್ಬಿಟ್ರೆ, ಇದು ಗೆಡ್ಡೆ ಬೆಳೆ, ಮಣ್ಣಿನಲ್ಲಿ ಬಿಡುವಂತದ್ದು, ಗೆಡ್ಡೆ ದಪ್ಪ ಆಗ್ಬೇಕು, ಅದ್ರ ಗಾತ್ರ ಚೆನ್ನಾಗಿ ಬರಬೇಕಪ್ಪ ಅಂತಂದ್ರೆ ನಮ್ಗೆ ಮಣ್ಣಿನ ಒಂದು ಆಳ ಉಳುಮೆ ಆಗ್ಬೇಕು. ಕೆಳಗಡೆ ಇರೋ ಮಣ್ಣು ಮೇಲೆ ಬಂದು, ಮೇಲ್ಗಡೆ ಇರೋ ಮಣ್ಣು ಒಳಗಡೆ ಹೋಗಿ ಟೊಳ್ಳಾದಾಗ, ಒಳುವಾದಾಗ ಗೆಡ್ಡೆ ಬಹಳ ಚೆನ್ನಾಗಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಗೆಡ್ಡೆ ದಪ್ಪ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಆಳ ಉಳುಮೆ ಮಾಡಿಕೊಂಡು ನಾವು ಇವೆಲ್ಲ ತಯಾರಿ, ಭೂಮಿ ತಯಾರಿ ಮಾಡ್ಕೊಂಡು ನಾವು ಮಾಡೋದ್ರಿಂದ ಬಹಳ ಅನುಕೂಲ. ಆಮೇಲೆ ಎಲ್ಲಿ ಬೆಳೆಗಳು ಒಂದು ಪಕ್ಷ ಹಿಂದೆ ಬದನೆ ಬೆಳೆ ಜಾತಿಗೆ ಸೇರಿದ ಅಥವಾ ಆಲೂಗಡ್ಡೆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಬೆಳೆದಿದ್ರೆ ಅಲ್ಲಿ ಬೆಳೆ ಪರಿವರ್ತನೆ ಸಹ ಅಳವಡಿಸ್ಕೊಳ್ಬಹುದು. ಅದನ್ನು ನಾವು ರೈತರು ಮಾಡ್ಕೋಬೇಕು, ಯಾಕೆಂದ್ರೆ ಆಸನದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಆಲೂಗಡ್ಡೆಯನ್ನು ಬೆಳಿತೀವಿ. ಅದಕ್ಕೆ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹಿಂದೆ ಆಲೂಗಡ್ಡೆ ಟೊಮ್ಯಾಟೊ ಅದನ್ನು ಬೆಳೆದಿದ್ರೆ ಅದು ಬಿಟ್ಟು ದ್ವಿದಳ ಧಾನ್ಯ ಬೆಳೆಗಳು, ಇತರೆ ತರಕಾರಿಗಳು, ಇತರೆ ಅಥವಾ ಕೃಷಿ ಬೆಳೆಗಳನ್ನ ಬೆಳೆಯುವಂತದ್ದು ರೂಢಿ ಮಾಡ್ಕೊಂಡು ಒಂದು ಹಂಗಾಮಿಗಾದ್ರೂ ಅವರು ಬೆಳೆ ಪರಿವರ್ತನೆ ಮಾಡಿಕೊಂಡ್ರೆ ಖಂಡಿತ ನಮಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಹಾಕೊಂಡು ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ, ಸಾರಜನಕ ಜಾಸ್ತಿ ಆಗ್ತದೆ, ಜೊತೆಗೆ ರೋಗಾಣುಗಳು ಅದರಲ್ಲಿ ಏನಿತ್ತು ಬದುಕುಳಿದಿರ್ತವೆ ಅವೆಲ್ಲ ಸಾಯ್ತವೆ. ಇವೆಲ್ಲ ಅನುಕೂಲತೆಗಳು ಇರ್ತವೆ, ನಮ್ಮ ರೈತರು ಅವು ಮಾಡ್ಕೋಬೇಕು. ಜೊತೆಗೆ ಮಿಶ್ರ ಬೆಳೆಗಳು ಸಹ ಸೇರಿಸ್ಕೋಬಹುದು, ಆಲೂಗಡ್ಡೆ ಮಿಶ್ರ ಬೆಳೆಗಳು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಬದುಗಳ ಮೇಲೆ ಮುಲ್ಲಂಗಿ ಹಾಕುವಂಥದ್ದು, ಈರುಳ್ಳಿ ಹಾಕುವಂಥದ್ದು, ಕೊತ್ತಂಬರಿ ಇದೆಯಲ್ಲ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಿ, ಇವನ್ನೆಲ್ಲ ಹಾಕೊಂಡು ಬೆಳೆಯೋದ್ರಿಂದ ನಮಗೆ ರೈತರಿಗೆ ಒಂದು ಅಡಿಷನಲ್ ಇನ್ಕಮ್ ಅದು ಅನುಕೂಲ ಆಗುತ್ತೆ ಅನ್ನೋದು ನಾನು ಬಯಸ್ತೇನೆ. ಇನ್ನು ನಮಗೆ ರೈತರು ಏನು ಸಸಿಗಳನ್ನ ಈಗ ಸಾಲು ಪದ್ಧತಿನಲ್ಲಿ ಮಾಡ್ಕೋಬೇಕು, ಸಸಿ ಹಾಕುವಂತ ಬಯಸೋರು ಸಾಲು ಪದ್ಧತಿನಲ್ಲಿ ಮೊದಲು ಮಾಡ್ಕೋಬೇಕಾಗ್ತದೆ. ಸಾಲು ಪದ್ಧತಿನಲ್ಲಿ ಮಾಡ್ಕೊಂಡು ಎರಡಡಿಗೆ ಒಂದೊಂದು ಸಾಲು ಹೊಡೆದು ಅದಕ್ಕೆ ಮುಕ್ಕಾಲಡಿಗೆ ಒಂದೊಂದು ಸಸಿಯನ್ನು ನಾಟಿ ಮಾಡಿ ಆ ನಾಟಿ ಮಾಡಕ್ ಮುಂಚೆ ಭೂಮಿಯನ್ನ ಅದವರಿತು ನೀರನ್ನ ಕಾಲುಗಳ ಮೂಲಕ ಹರಿಸಬೇಕಾಗ್ತದೆ. ತೇವಾಂಶ ಚೆನ್ನಾಗಿದ್ದಾಗ ಗಿಡಗಳು ಬೇಗನೆ ಯಾವುದೇ ಸಾಯದಂತೆ ಬೇರು ಚೆನ್ನಾಗಿ ಬಿಟ್ಟುಕೊಂಡು ಗಿಡಗಳೆಲ್ಲವೂ ಬೆಳೆದು ನಿಂತ್ಕೊಳ್ತವೆ ಅನ್ನೋದು ಮಾತು. ಇದು ಅವಧಿ 3 ತಿಂಗಳು ಅವಧಿ, 90 ರಿಂದ 100 ದಿವಸ ಅಂತ ಹೇಳ್ತೀವಿ. ನಮಗೆ ಇದು ಬಿತ್ತನೆಗೋಸ್ಕರ ಮಾಡೋದ್ರಿಂದ ನಾವು ಸುಮಾರು 85ರಿಂದ 90ನೇ ದಿವಸದ ಅವಧಿನಲ್ಲಿ ಒಂದು ಸಾರಿ ನಾವು ಅದನ್ನ ಕಟಾವ್ ಮಾಡ್ಬೇಕಾಗ್ತದೆ, ಮೇಲೆ ನಾವು ಸೊಪ್ಪನ್ನು ಕೊಯ್ಬೇಕಾಗ್ತದೆ. ಏನಪ್ಪ ಅದ್ರ ಉದ್ದೇಶ ಏನಂದ್ರೆ ಮೇಲೆ ಇರುವಂತ ರೋಗಾಣುಗಳು ಗೆಡ್ಡೆಗೆ ಹೋಗಬಾರದು, ಆ ಗೆಡ್ಡೆಗಳು ಚೆನ್ನಾಗಿ ಬಲಿಬೇಕು, ಗೆಡ್ಡೆಗಳು ತೀರಾ ದಪ್ಪ ಆಗಬಾರದು ಅನ್ನೋ 3 ಉದ್ದೇಶಕ್ಕೆ ನಾವು ಸೊಪ್ಪನ್ನ ಕೊಯ್ತೀವಿ. ಬಿತ್ತನೆಗೆ ನಾವು ಏನು ಅಂಗಾಂಶ ಕೃಷಿ ಸಸಿಗಳನ್ನು ಉತ್ಪಾದನೆ ಮಾಡಿದಾಗ ಆ ಒಂದು ಪದ್ಧತಿಯನ್ನ ಹೊಸ ಪದ್ಧತಿ ಅನುಸರಿಸಬೇಕು, ವೈಜ್ಞಾನಿಕ ಪದ್ಧತಿ ಅನ್ನೋದು ವಿಚಾರ. ಇನ್ನು ಅತ್ಯುತ್ತಮ ಬೆಳವಣಿಗೆಗೆ ಈಗಾಗಲೇ ಶಿಫಾರಸಿನ ಗೊಬ್ಬರಗಳನ್ನು ಹೇಳಿದ್ದೀನಿ. ಆಮೇಲೆ ಈ ಬೆಳೆ ಮೇಲೆ ಸ್ವಲ್ಪ ಏನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸೂಕ್ಷ್ಮ ಪೋಷಕಾಂಶಗಳು ಬಹಳ ಅತ್ಯವಶ್ಯಕ, ಅವುಗಳ ಅವಶ್ಯಕತೆ ಸ್ವಲ್ಪವಿದ್ರೂ ಸಹ ಅವುಗಳ ಅವಶ್ಯಕತೆ ಬೇಕಿದೆ. ಅದನ್ನು ಎಲೆಗಳ ಮೂಲಕ ಸಿಂಪರಣೆ ಮಾಡಬಹುದು, ಯಾಕೆಂದ್ರೆ ಮಣ್ಣು ನಮಗೆ ಕೇವಲ 25ರಿಂದ 30ರಷ್ಟು ಮಾತ್ರ ಬೇರಿನ ಮೂಲಕ ಪೋಷಕಾಂಶಗಳು ಇಟ್ಕೊಳ್ಳುತ್ತೆ. ಆದರೆ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ 95ರಷ್ಟು ಪೋಷಕಾಂಶಗಳು ನಾವೇನ್ ಸಿಂಪರಣೆ ಮಾಡ್ತೀವಿ ಅದು ಎಲೆಗಳ ಮೂಲಕ ಇರ್ಕೊಳ್ಳುತ್ತೆ. ಅದಕ್ಕೆ ಸೂಕ್ಷ್ಮ ಪೋಷಕಾಂಶಗಳ ಅವಶ್ಯಕತೆ ಇದೆ, ಅದರಿಂದ 10ರಿಂದ 15ರಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅವು ನಾವೆಲ್ಲ ಮಾಡ್ಕೋಬೇಕಾಗ್ತದೆ. ಈಗ ನೀರಾವರಿ ಅಂತಂದ್ರೆ ಈಗ ಹಿಂಗಾರು ಹಂಗಾಮಿನಲ್ಲಿ ಮಳೆ ಬರುವಂತದ್ದು ಕಡಿಮೆ ಇರುತ್ತೆ, ಮಳೆ ಬರಬಹುದು ಬರದಲ್ಲೇ ಇರಬಹುದು, ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಬೆಳೀತಾ ಇಲ್ಲ. ಹಿಂಗಾರು ಹಂಗಾಮಿ ಅಂದ್ರೆ ಸಂಪೂರ್ಣವಾಗಿ ನೀರಾವರಿ ಆಶ್ರಯ ಇರಬೇಕಾಗ್ತದೆ. ನೀರಾವರಿ ಆಶ್ರಯ ಸಾಧ್ಯವಾದಷ್ಟು ಕಡಿಮೆ ನೀರಿರುವಂತವರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಇವತ್ತು ಹನಿ ನೀರಾವರಿ ಪದ್ಧತಿ ಮೂಲಕ ಮಿತವಾಗಿ ನೀರು ಕೊಟ್ಟು ನಾವು ಬೆಳೆನ ಬೆಳಿಬಹುದು. ಯಾಕೆಂದ್ರೆ ಒಂದು ನಾವು ಅರ್ಥಕೋಬೇಕು, ಆಲೂಗಡ್ಡೆ ಒಂದು ಏನು ಮೇಲ್ಪದರ, ಒಂದು ಅಡಿನಲ್ಲಿ ನಾವು ಬೆಳೆಯಬೇಕು, ಆಮೇಲೆ ಅದವರಿತು ನಾವು ನೀರನ್ನ ಕೊಡ್ತಾ ಇರ್ಬೇಕು, ಸತತವಾಗಿ ತೇವಾಂಶದಿಂದ ಇರಬೇಕು. ಹೆಚ್ಚಿನ ತೇವಾಂಶ ಕೊಡಬಾರ್ದು, ಇಲ್ಲ ಒಣಗಿಸಬಾರ್ದು, ಆ ಎರಡೂ ತಪ್ಪು. ಹೆಚ್ಚಾಗಿ ನಾವು ನೀರು ಕೊಟ್ಟಾಗ ಗೆಡ್ಡೆ ಕೊಳೆಯುವಂತ ಸಮಸ್ಯೆ ಜಾಸ್ತಿ, ರೋಗಾಣುಗಳು ಜಾಸ್ತಿ ಆಗ್ತವೆ. ಇನ್ನು ನೀರು ಕಡಿಮೆ ಮಾಡಿದಾಗ ಗೆಡ್ಡೆ ಬೆಳವಣಿಗೆ ಆಗಲ್ಲ. ಇವೆಲ್ಲ ಅದಕ್ಕೆ ಅದವರಿತು ನೀರಂದ್ರೆ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದಾಗಿದೆ. ಹನಿ ನೀರಾವರಿ ಅಳವಡಿಸಿಕೊಂಡಾಗ ಪೋಷಕಾಂಶಗಳು ಸಹ ಅದರಲ್ಲಿ 10 ಭಾಗ ಮಾಡಿ 10 ದಿವಸಕ್ಕೊಂದ್ಸಾರಿ ಕೊಟ್ರೆ ನಮಗೆ ಈವನ್ ರಸಗೊಬ್ಬರಗಳನ್ನು ಸಹ ಉಳಿಸಬಹುದು. ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತ ಪೋಷಕಾಂಶಗಳನ್ನ ಈವನ್ ನಾವೇನು ಈಗ 100ರಷ್ಟು ಏನ್ ಕೊಡ್ತೀವಿ ಶೇಕಡ, ಇದರಲ್ಲಿ 70ರಿಂದ 80ರಷ್ಟು ರಸಗೊಬ್ಬರಗಳು ಕೊಟ್ಟರೆ ಸಾಕು ರೈತರು. ನಮ್ಗೆ ಅತ್ಯುತ್ತಮವಾಗಿ ನಮ್ಮ ರೈತರು ಪ್ರಗತಿಪರರಾಗಬೇಕು, ಯಾಕೆಂದ್ರೆ ಬೀಜೋತ್ಪಾದನೆ ಮಾಡುವಂತ ಸದಾವಕಾಶ ಈ ತಂತ್ರಜ್ಞಾನದಲ್ಲಿ ಬಂದಿದೆ. ಇಂಥ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಮ್ಮ ರೈತರು ಬೀಜೋತ್ಪಾದನೆ ಮಾಡಿದ್ರೆ ಖಂಡಿತ ಈಗಿನ ಒಂದು ಪ್ರಸ್ತುತ ಇಳುವರಿ ಏನಿದೆ, ತಿನ್ನೋಗಡ್ಡೆಯನ್ನು ಉತ್ಪಾದನೆ ಮಾಡ್ತಾ ಇದಾರೆ, ಅದು ನಮಗೆ ಸರಾಸರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬರ್ತಾ ಇರೋದು 4ರಿಂದ 5 ಟನ್ ಅಷ್ಟೇ, ಅಂದ್ರೆ 40ರಿಂದ 50 ಕ್ವಿಂಟಲ್ ಬರ್ತಾ ಇದೆ. ಆದ್ರೆ ಈ ನವೀನ ತಂತ್ರಜ್ಞಾನದಲ್ಲಿ ರೈತರು 80ರಿಂದ 100 ಕ್ವಿಂಟಲ್ ಈಗಾಗಲೇ ಗೆಡ್ಡೆಗಳನ್ನ ಉತ್ಪಾದನೆ ಮಾಡಿದ್ದಾರೆ. ಬಿತ್ತನೆ ಕನಿಷ್ಠ 2.5-3 ಸಾವಿರಕ್ಕೆ ಮಾರಾಟ ಮಾಡಿದ್ರು ರೈತರು, ಇವತ್ತು 2,40,000 ರೂಪಾಯಿ ಅವ್ರ ಖರ್ಚು ಎಷ್ಟು ಬರುತ್ತೆ, ಒಂದು 50ರಿಂದ 60,000 ರೂಪಾಯಿ ಬರುತ್ತೆ. ಈ ರೀತಿಯಾದ ಒಂದು ಅಳವಡಿಸ್ಕೋಬೇಕು ಖಂಡಿತ ಆರ್ಥಿಕತೆ. ನಾವು ತಿನ್ನೋಗಡ್ಡೆ ಉತ್ಪಾದನೆ ಮಾಡ್ಲಿಕ್ಕಿಲ್ಲ. ಆಮೇಲೆ ಈ ಒಂದು ನವೀನ ತಂತ್ರಜ್ಞಾನದಲ್ಲಿ ಇನ್ನೊಂದು ಮತ್ತೊಂದು ಅವಕಾಶ ಏನಪ್ಪ ಅಂತಂದ್ರೆ ಅವರು ಅಪೇಕ್ಷಿಸಿದಂತ ತಳಿಗಳನ್ನ ಬೆಳಿಬಹುದು. ಉದಾಹರಣೆಗೆ ಕುಫ್ರಿ ಜ್ಯೋತಿ ತಳಿಯನ್ನ ಬೆಳೀತಾ ಇದೆ, ಕುಫ್ರಿ ಜ್ಯೋತಿ ತಳಿ ಸುಮಾರು 50 ವರ್ಷಗಳಿಂದ ಇಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಆ ಒಂದು ತಳಿ ಈಗ ಅಂಗಮಾರಿ ರೋಗಕ್ಕೆ ಇವತ್ತು ನಿರೋಧಕ ಶಕ್ತಿ ಕಳ್ಕೊಂಡಿದೆ. ಅದರ ಬದಲಿಗೆ ಇವತ್ತು ಕುಫ್ರಿ ಮಾಲಿನಿ ತಳಿ ಬೆಳಿಬಹುದು, ಕುಫ್ರಿ ಲೀಮಾ ಎಂಬ ತಳಿಯನ್ನು ಬೆಳಿಬಹುದು, ಕುಫ್ರಿ ಕರಣ್ ಎಂಬ ತಳಿಯನ್ನು ಬೆಳಿಬಹುದು. ಹಾಗೆ ಹಲವಾರು ಸಂಗಮ್ ಅಂತ ಬಂದಿದೆ, ವಿವಿಧ ತಳಿಗಳು ಇವತ್ತು ಬರ್ತಾ ಇದೆ, ಮೋಹನ್ ಅಂತ ಬಂದಿದೆ. ಈ ಎಲ್ಲಾ ತಳಿಗಳನ್ನು ಇನ್ನೂ ಸ್ವಲ್ಪ ಮೌಲ್ಯಮಾಪನ ಮಾಡ್ತಿದ್ದೇವೆ. ಆದ್ರೆ ಇವೆಲ್ಲ ಒಂದು ಉತ್ತಮ ಇಳುವರಿ ಕೊಡುವಂತದ್ದು ನಾವೆಲ್ಲ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಗಮನಿಸಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಒಂದು ಸಂಸ್ಕರಣೆಗೆ ಸೂಕ್ತವಾದಂತಹ ತಳಿಗಳು ಬೆಳಿಬಹುದು, ಚಿಪ್ಸ್ ತಯಾರಿಕೆಗೆ, ಫಿಂಗರ್ ಫ್ರೈ ತಯಾರಿಕೆಗೆ, ಬಣ್ಣದ ತಳಿಗಳು, ಎಲ್ಲ ಸದಾವಕಾಶಗಳು ಈ ಒಂದು ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳ ತಂತ್ರಜ್ಞಾನದಿಂದ ಮಾಡಲಿಕ್ಕೆ ಸದಾವಕಾಶ ಇದೆ. ಇದನ್ನ ನಮ್ಮ ಹೆಚ್ಚಿನಾಗಿ ನಮ್ಮ ಏನು ಯುವ ಪೀಳಿಗೆ, ನಮ್ಮ ಯೂತ್ ಫಾರ್ಮರ್ಸ್ ಇದಾರಲ್ಲ, ಅಂತ ರೈತರು ಮುಂದೆ ಬರಬೇಕು. ಯಾಕೆಂದ್ರೆ ಇದಕ್ಕೊಂದು ಸೂಕ್ಷ್ಮವಾಗಿ ನಾವು ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡಿದ್ರೆ ಮುಂದಿನ ಅಪಾರ ಬೇಡಿಕೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಗಿದೆ, ಅಕ್ಕಪಕ್ಕದ ರಾಜ್ಯಗಳಿಗೂ ಇದೆ ಈ ಒಂದು ಅತ್ಯುತ್ತಮವಾದ ತಂತ್ರಜ್ಞಾನದಿಂದ. ಯಾಕೆಂದ್ರೆ ಬಹುಮುಖ್ಯವಾದ ವರದಾನ ಈ ಹಾಸನ ಜಿಲ್ಲೆಗೆ ಅಂದ್ರೆ ವಾತಾವರಣ. ಖಂಡಿತ ಈ ತಂಪಾದ ವಾತಾವರಣದಲ್ಲಿ ಎರಡು ಬೆಳೆಗಳನ್ನು ಬೆಳೆಯಲು ಮುಂಗಾರಲ್ಲೂ ಬೆಳೆಯುವುದು, ಹಿಂಗಾರಲ್ಲೂ ಬೆಳೆಯುವುದು ಸಾಧ್ಯವಾದ್ರೆ. ಹಿಂಗಾರು ಮತ್ತು ಮುಂಗಾರು ಏನು ಮಧ್ಯಂತರ ಇದೆ, ಮುಂಗಾರು ಮತ್ತು ಹಿಂಗಾರು ಈ ಮಧ್ಯದಲ್ಲೂ ಬೆಳೆಯುವಂತಹ ಸದಾವಕಾಶ ರೈತರಿಗಿದೆ. ಇದು ಸತತವಾಗಿ ಮುಂದುವರಿಸಿಕೊಂಡು ಹೋದ್ರೆ ಖಂಡಿತ ಒಂದು ಬೀಜೋತ್ಪಾದನಾ ಕೇಂದ್ರವಾಗಿ ಹಾಸನ ಜಿಲ್ಲೆ ಮಾರ್ಪಾಟಾಗ್ತಾ ಇದೆ ಅಂದ್ರೆ ತಪ್ಪಾಗುತ್ತೆ. ಈ ಒಂದು ಬೇಸಾಯ ಕ್ರಮಗಳನ್ನ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ಇನ್ನು ಈ ಒಂದು ಅಂಗಾಂಶ ಆಲೂಗಡ್ಡೆ ತಂತ್ರಜ್ಞಾನದಿಂದ ನಾವು ಬೀಜೋತ್ಪಾದನೆಯನ್ನ ಮಾಡಬೇಕು ಅನ್ನೋದಾದ್ರೆ ಯಾವೆಲ್ಲ ತಳಿಗಳು ಸೂಕ್ತ ಅಂತ ಹೇಳ್ತಾರೆ? ಇದಕ್ಕೆ ಈಗ ನಾವು ಈ ಒಂದು ಹಾಸನ ಪ್ರಾಂತ್ಯಕ್ಕೆ ಶಿಫಾರಸು ಮಾಡಿರುವಂತದ್ದು ಕುಫ್ರಿ ಜ್ಯೋತಿ. ಅದು ತುಂಬಾ 68ರಲ್ಲಿ ಅದನ್ನ ಈ ಭಾಗಕ್ಕೆ ಶಿಫಾರಸು ಮಾಡಿದ್ದು ಬಿಡುಗಡೆ ಮಾಡಿದ್ದು ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಸಂಸ್ಥೆ ಶಿಮ್ಲಾದಿಂದ ಆಗಿದ್ದಂಥದ್ದು. ಇದುವರೆಗೂ ಅದನ್ನು ಸತತವಾಗಿ ಸುಮಾರು 95% ಪ್ರದೇಶದಲ್ಲಿ ಇದೇ ತಳಿಯನ್ನೇ ಮುಂದುವರಿಸಿಕೊ ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾತಾವರಣದ ವೈಪರೀತ್ಯಗಳಿಂದ ಆ ಒಂದು ತಳಿ ಕೃಷಿ ಜ್ಯೋತಿ ಎಂಬ ತಳಿ ಏನಾಗಿದೆ, ಅಂಗಮಾರಿ ರೋಗದ ನಿರೋಧಕ ಶಕ್ತಿ ಕಳ್ಕೊಂಡಿದೆ. ಆ ಕಾರಣಕ್ಕೆ ನಾವು ಈ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಿಂದ ಸಾಕಷ್ಟು ಒಂದು 4-5 ವರ್ಷಗಳ ಕಾಲ ಸತತವಾಗಿ ಮೌಲ್ಯಮಾಪನ ಮಾಡಿ 2006 ನಾವು ಈ ಒಂದು ತಳಿಯನ್ನು ಬಿಡುಗಡೆ ಆಯ್ತು. 2013 ಈ ಒಂದು ಹಾಸನ ಜಿಲ್ಲೆಗೆ ಈ ತಳಿಯನ್ನ ಶಿಫಾರಸು ಮಾಡಿ, ಕುಫ್ರಿ ಹಿಮಾಲಿನಿ ಎಂಬ ತಳಿ. ಈ ತಳಿಗೆ ಉತ್ತಮವಾದಂತ ರೋಗ ನಿರೋಧಕ ಶಕ್ತಿ ಇದೆ ಅಂಗಮಾರಿ ರೋಗಕ್ಕೆ. ಈ ತಳಿಯನ್ನ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ನವೀನ ತಂತ್ರಜ್ಞಾನದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ಈಗ ಸಹಕಾರವನ್ನು ನೀಡ್ತಾ ಇದ್ದೇವೆ, ಈಗ ಮಾಡಲಿಕ್ಕೆ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ನಮಗೆ ಉತ್ತಮವಾದಂತ ಇಳುವರಿನೂ ಸಹ ಬರ್ತಾ ಇದೆ. ಮೇಲಾಗಿಯೂ ಕರಣ್ ಅಂತ ಈಗಾಗಲೇ ಹೇಳಿದೆ, ಕುಫ್ರಿ ಕರಣ್, ಕುಫ್ರಿ ಲೀಮಾ, ಕುಫ್ರಿ ಮೋಹನ್, ಇಂಥ ನವೀನ ತಳಿಗಳನ್ನು ಸಹ ರೈತರು ಅಳವಡಿಸ್ಕೋಬಹುದು. ಅದು ಈ ಒಂದು ಈ ನವೀನ ತಂತ್ರಜ್ಞಾನದ ಗುರಿಗಳು, ಒಳ್ಳೆ ಅಡ್ವಾಂಟೇಜಸ್ ಅಂತ ಹೇಳಿ ಬಯಸ್ತೇನೆ. ಇದನ್ನ ಅಳವಡಿಸಿಕೊಂಡು ರೈತರು ಅವರು ಅಪೇಕ್ಷಿಸಿದಂತ ತಳಿಗಳನ್ನು ಬೆಳ್ಕೊಳ್ಬಹುದು. ಯಾಕೆಂದ್ರೆ ನಾವು ತಳಿಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ಜಲಂಧರ್ ಪ್ರದೇಶದ ಆಲೂಗಡ್ಡೆ ಉತ್ಪಾದಕರ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಅದಕ್ಕೆ ಇದುವರೆಗೂ ನಾವು ಯಾವುದೇ ತಳಿಯನ್ನ ಈ ಭಾಗಕ್ಕೆ ಶಿಫಾರಸು ಮಾಡಿದ್ರು ಸಹ ಆದ್ರೆ ಪೂರೈಕೆ ಆಗ್ತಾ ಇರೋದು ಪಂಜಾಬಿಂದ ನಮಗೆ ಕುಫ್ರಿ ಜ್ಯೋತಿ ಮಾತ್ರ. ಈಗ ಇನ್ನು ಮುಂದೆ ನಾವು ಯಾವುದೇ ಪಂಜಾಬ್ ನಿಂದ ಬರುವಂತ ಬೀಜಗಳ ಮೇಲೆ ನಾವು ಉತ್ಪಾದನೆ ಆಗುವಂತ ಅವಶ್ಯಕತೆ ಇಲ್ಲ. ನಾವೇ ರೈತರ ಸ್ವಯಂ ಈ ತಂತ್ರಜ್ಞಾನದಲ್ಲಿ ಉತ್ಪಾದನೆ ಮಾಡಿಕೊಂಡು ರೈತರಿಂದ ರೈತರಿಗೆ ಹಂಚಿಕೊಳ್ಳುವಂತ ಸದಾವಕಾಶ ರೈತರಿಗಿದೆ. ಆಮೇಲೆ ಇದರಿಂದ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಬಹಳ ಅತ್ಯುತ್ತಮವಾದ ಅವಕಾಶ. ಆಮೇಲೆ ಈಗಾಗಲೇ ಈ ಒಂದು ತಂತ್ರಜ್ಞಾನದಿಂದ ರೈತರು ಏನು ಆಲೂಗಡ್ಡೆಯನ್ನು ಉತ್ಪಾದನೆ ಮಾಡಿದ್ರು, ಈ ಮುಂಗಾರು ಹಂಗಾಮಿನಲ್ಲಿ ಸಂಪೂರ್ಣವಾಗಿ ನಾವೊಂದು ಸರ್ವೆ ಮಾಡಿದ್ವಿ, ಎಷ್ಟು ಮಟ್ಟಿಗೆ ನಮ್ಮ ರೈತರು ಆಲೂಗಡ್ಡೆ ಉತ್ಪಾದನೆ ಮಾಡಿದ್ದಾರೆ, ಬೀಜೋತ್ಪಾದನೆ. ಉದಾಹರಣೆಗೆ ತೇಜೂರು, ನಾವು ತೇಜೂರನ್ನ ಹೆಸರೇಳಿಕ್ ಬಹಳ ಬಯಸ್ತೇನೆ. ಯಾಕೆಂದ್ರೆ ಅಲ್ಲಿ ರೈತರಿಗೆ ಆಗ್ಲೇ ಎಷ್ಟು ಮಟ್ಟಿಗೆ ಬೆಳೆದಿದಾರಪ್ಪ ಅಂದ್ರೆ, ಶೂನ್ಯ ಸಂತಾನ ಗಡ್ಡೆಗಳನ್ನ ಬಳಸಿ ಶೂನ್ಯ ಸಂತಾನ 1, ಶೂನ್ಯ ಸಂತಾನ 2 ಗಡ್ಡೆಗಳನ್ನ 3 ಕಾಲದಲ್ಲಿ, 1.5 ವರ್ಷದಲ್ಲಿ ಅವರು 3 ಕಾಲದಲ್ಲಿ ಗಡ್ಡೆಗಳನ್ನ ಉತ್ಪಾದನೆ ಮಾಡಿ ಇವತ್ತು ರೈತರಿಂದ ರೈತರಿಗೆ ಹಂಚುವಂತ ಶಕ್ತಿ ಬಂದಿದೆ. ಆಮೇಲೆ ಈ ತಂತ್ರಜ್ಞಾನದಿಂದ ಏನು ಆಲೂಗಡ್ಡೆ ಉತ್ಪಾದನೆ ಮಾಡ್ತಾ ಇದಾರೆ, ಇಳುವರಿ ಕೊಡುವಂತ ಸಾಮರ್ಥ್ಯ ಜಾಸ್ತಿ. ನಂಜಾಣು ರೋಗಗಳ ಸಮಸ್ಯೆ ಈಗಾಗಲೇ ಹೇಳಿದೆ, ಸರ್ವೆ ಮಾಡಿದೀವಿ ಅಂತ. ನಾವು ಇಡೀ ಹಾಸನ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತ ಬಾಂಧವರು ಕೃಷಿ ಕುಡಿಕಾಂಡ ಸಸಿಗಳನ್ನು ಬಳಸಿ ಬೀಜೋತ್ಪಾದನೆ ಮಾಡಿದರೆ ಎಲ್ಲಾ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ನೋಡಿದ್ರೆ ನಮಗೆ ನಂಜಾಣು ಇರುವಂತ ಸಮಸ್ಯೆ ಕೇವಲ 3%ಗಿಂತ ಕಡಿಮೆ ಇದೆ. ಅಂದ್ರೆ ಈ ಜಾಗ ಸೂಕ್ತವಾಗಿದೆ, ಪ್ರಶಸ್ತವಾಗಿದೆ, ಮುಂದಿನ ದಿನಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಅಂತ ಬಯಸ್ತೇನೆ. ಈಗ ತಳಿಗಳ ವಿಚಾರ ಹೇಳಿದ್ರಿ, ಅವಧಿಯನ್ನು ಕೂಡ ಹೇಳಿದ್ರಿ. ಇನ್ನು ನಾವು ಯಾವುದೇ ಒಂದು ಬೆಳೆಯನ್ನ ಬೆಳಿತೀವಿ ಅಥವಾ ಸಾಗುವಳಿ ಮಾಡ್ತೀವಿ ಅಂತೇಳಿ ಹೊರಟಾಗ ಸಹಜವಾಗಿ ಕೀಟಗಳು ಕಾಣಿಸ್ಕೊಳ್ಳುತ್ತೆ, ರೋಗಗಳು ಕೂಡ ಕಂಡು ಬರೋದು ಸಹಜ. ಹಾಗೇನೆ ಈ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ನಾವು ಬೀಜೋತ್ಪಾದನೆ ಮಾಡಬೇಕು ಅಂತೇಳಿ ಹೊರಟಾಗ ಇಲ್ಲೂ ಕೂಡ ಏನಾದರೂ ಕೀಟ ರೋಗಗಳ ಬಾಧೆ ಕಂಡು ಬರುತ್ತಾ, ಕಂಡು ಬಂದರೆ ನಾವು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾರೆ? ಖಂಡಿತ, ನಾವು ಈ ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನೆ ಅಂತ ಏನಿದೆ ಇದು ಸಂಪೂರ್ಣವಾಗಿ ಒಂದು ಎರಡು ಕಾಲ ಬಿತ್ತನೆ ಗಡ್ಡೆಗಳಾಗಿ ಉಪಯೋಗಿಸ್ಬೇಕು. ನೇರವಾಗಿ ತಿನ್ಲಿಕ್ಕೆ ನಾವು ಬಳಸಬಹುದು, ನಿಮಗೆ ಅದು ಉತ್ತಮವಾದಂತ ಗುಣಮಟ್ಟದ ಗಡ್ಡೆ ಅದು, ಅದನ್ನ ಕನಿಷ್ಠ ಒಂದ್ ಎರಡು ಬಾರಿ ಆದ್ರೂ ನಾವು ಎರಡು ಸೀಸನ್ ರೈತರಿಂದ ರೈತರಿಗೆ ಹಂಚಿಕೆ ಆಗ್ಬೇಕು. ಅದನ್ನ ಸಂತಾನ ಎರಡರ ಗಡ್ಡೆಗಳ ನಂತರ ಅದರಿಂದ ಏನ್ ಬರುತ್ತೆ ಅದನ್ನ ಬೇಕಾದ್ರೆ ರೈತರು ತಿನ್ಲಿಕ್ಕೆ ಮಾರಾಟ ಮಾಡ್ಲಿ ಮಾರುಕಟ್ಟೆಯಲ್ಲಿ. ಆ ಮೊದಲಿಗೆ ನಾವು ಇದನ್ನ ಬೀಜಗಡ್ಡೆಗಳಿಗೆ ಉತ್ಪಾದನೆಗೆ ನಾವು ಒತ್ತನ್ನು ಕೊಡೋದಾದ್ರೆ ಮೊದಲು ಕೀಟಗಳನ್ನ ನಾವು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಉದಾಹರಣೆಗೆ ಸಸ್ಯ ಏನುಗಳು ಅಂತ ಹೇಳ್ತೀವಿ, ಸಸ್ಯ ಏನುಗಳ ಸಮಸ್ಯೆ ನಮಗೆ ಸ್ವಲ್ಪ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಅವುಗಳ ಸಂತತಿ ಜಾಸ್ತಿಯಾಗಿ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ರಸ ಇರುವಂತ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಇದು ರಸ ಇರುವ ಜೊತೆಗೆ ವೈರಾಣುಗಳನ್ನು ಸಹ ರಸದ ಮೂಲಕ ಗಿಡಗಳಿಗೆ ಹರಡ್ತಾ ಹೋಗ್ತವೆ, ಪಸರಿಸುತ್ತಾ ಹೋಗ್ತವೆ. ಆ ಕಾರಣಕ್ಕೆ ಈ ಏನುಗಳ ಸಂಖ್ಯೆ ಕಡಿಮೆ ಆಗ್ಬೇಕು. ಸಸ್ಯ ಏನುಗಳ ಸಂಖ್ಯೆ ಕಡಿಮೆ ಮಾಡಬೇಕಂದ್ರೆ ಕನಿಷ್ಠ ಒಂದು 3-4 ಬಾರಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಡೈಫೆನ್ಥಿಯೂರಿಯನ್ ಅಂತ ಹೇಳ್ತೀವಿ ಅಥವಾ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ. ಈ ಡೈಫೆನ್ಥಿಯೂರಿಯನ್ 1 ml ನಷ್ಟು 1 ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿದಾಗ ಇದು ಅಂತರ್ವ್ಯಾಪಿ ಕೀಟನಾಶಕ ಸಿಂಪಡಣೆ ಮಾಡಿದಾಗ ಖಂಡಿತ ಈ ರೀತಿಯಾದ ರಸ ಇರುವ ಕೀಟಗಳು, ಉದಾಹರಣೆಗೆ ವೈಟ್ ಫ್ಲೈಸ್ ಬಿಳಿ ನೊಣಗಳಿರಬಹುದು, ಯಾವುದೇ ಇತ್ಯಾದಿ ಆಪರ್ಸ್ ಅಂತ ಜಿಗಿ ಹುಳುಗಳು ಅಂತ ಈ ರಸ ಇರುವಂತ ಕೀಟಗಳನ್ನೆಲ್ಲ ಸಾಯಿಸುತ್ತೆ. ಯಾಕೆಂದ್ರೆ ಈ ರಸ ಇರುವ ಕೀಟ ರಸ ಇರದ ಏನು ಸಮಸ್ಯೆ ಇಲ್ಲ, ರಸ ಇರುವ ಜೊತೆಗೆ ಅವು ವೈರಾಣುಗಳನ್ನು ಬಿಡುತ್ತೆ. ಯಾಕೆಂದ್ರೆ ಬೀಜೋತ್ಪಾದನೆ ಮಾಡೋದ್ರಿಂದ ನಮಗೆ ಮುಂದಿನ ಆ ಗಡ್ಡೆಗಳನ್ನ ನಾವು ರೈತರಿಗೆ ವಿತರಿಸಿದಾಗ ಅವು ರೋಗ ಮುಕ್ತವಾಗಿರಬೇಕು. ಈ ವಾಹಕಗಳು ಕೀಟಗಳು ರೋಗ ಹರಡುವ ಒಂದು ವಾಹಕಗಳ ಕೆಲಸ ಮಾಡ್ತವೆ. ಮೊದಲು ನಾವು ಕೀಟಗಳನ್ನ ನಿರ್ವಹಣೆ ಮಾಡಬೇಕು ಮುಖ್ಯ. ಇನ್ನು ರೋಗಕ್ಕೆ ಬಂದ್ರೆ ಪ್ರಮುಖವಾಗಿ ಈ ಹಿಂಗಾರು ಅಂಗಾಮಿನಲ್ಲಿ ಕಾಡುವಂತ ರೋಗ ಅಂಗಮಾರಿ ರೋಗ. ಇದರಲ್ಲಿ ಎರಡಿದೆ, ಶೀಘ್ರ ಅಂಗಮಾರಿ ರೋಗ, ಕೊನೆ ಅಂಗಮಾರಿ ರೋಗ. ಕೊನೆ ಅಂಗಮಾರಿ ರೋಗದ ಸಮಸ್ಯೆ ಬಹಳ ಜಾಸ್ತಿ. ಯಾವಾಗ? ಮಳೆ ಜಾಸ್ತಿ ಆದಾಗ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ನಮಗೆ ಕೊನೆ ಅಂಗಮಾರಿ ರೋಗದ ಸಮಸ್ಯೆ ಹೆಚ್ಚಾಗುತ್ತೆ, ಅದೇ ದೊಡ್ಡ ಸಮಸ್ಯೆ. ಇನ್ನು ಶೀಘ್ರ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಅರ್ಲಿ ಬ್ಲೈಟ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಹಿಂಗಾರು ಅಂಗಾಮಿನಲ್ಲಿ ಹಗಲಿನಲ್ಲಿ ಹೆಚ್ಚಿನ ಉಷ್ಣಾಂಶದಿಂದ ಕೂಡಿದ್ದು ರಾತ್ರಿ ಹೊತ್ತು ಹಿಮದಿಂದ ಕೂಡಿದ ಒಂದು ವಾತಾವರಣದಲ್ಲಿ ಚಿಗುರು ಎಲೆಗಳು ಮತ್ತು ಬಲಿತಂತ ಎಲೆಗಳ ಮೇಲೆ ಒಂದು ಚಕ್ರಾಕಾರದ ಕಪ್ಪು ಚುಕ್ಕೆಗಳು ಪ್ರಾರಂಭ ಆಗ್ತವೆ. ಹೋಗ್ತಾ ಹೋಗ್ತಾ ಕ್ರಮೇಣ ಅದು ಕಪ್ಪಾಗಿ ಎಲೆಗಳು ಹಳದಿಯಾಗಿ ಜೋತು ಬೀಳ್ತವೆ. ಇದನ್ನ ಹಳದಿ ರೋಗಲು ಅಂತಲೇ ಕರೆಯುವಂತ ಒಂದು ರೂಢಿ ಇದೆ. ಮುಂಗಾರು ಹಂಗಾಮಿಗಿಂತ ಹಿಂಗಾರು ಹಂಗಾಮಿನಲ್ಲಿ ಈ ರೋಗದ ಸಮಸ್ಯೆ ಕಡಿಮೆ ಇದ್ರೂ ಸಹ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಮ್ಯಾಂಕೋಜಬ್ ಅನ್ನ 3 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಖಂಡಿತ ನಮಗೆ ಯಾವುದೇ ರೋಗಾಣುಗಳು ಕಾಣೋದಿಲ್ಲ. ಅಥವಾ ಡೈಮೆಥಮಾರ್ಫ್ ಅಂತ ಹೇಳ್ತೀವಿ, ಡೈಮೆಥಮಾರ್ಫ್ 1 gram 1 liter ಬೆರೆಸಿ, ಅಥವಾ ಎಫ್ಥೈಫೈನೇಟ್ ಮೀಥೈಲ್ ಅಂತ ಹೇಳ್ತೀವಿ, ಅಥವಾ ಕ್ಲೋರೋಥೆಲೋನಿಲ್ ಅಂತ ಹೇಳ್ತೀವಿ, ಇವೆಲ್ಲ ವಿವಿಧ ಶಿಲೀಂಧ್ರ ನಾಶಕಗಳು. ಇವುಗಳನ್ನ 1 gram ಏನು ಶಿಫಾರಸು ಪ್ರಮಾಣ ಇದೆ, ರೋಗ ಕಂಡಲ್ಲಿ ಒಂದು ವಾತಾವರಣ ವೈಪರೀತ್ಯಗಳ ಕಂಡಲ್ಲಿ ಈ ರೋಗಾಣುಗಳು ಕಾಣಿಸ್ಕೊಳ್ತವೆ. ನಾವು ಮೊದಲು ರೈತರು ಕೀಟಗಳ ಒಂದು ಗುರುತಿಸುವಂತ ಸಾಮರ್ಥ್ಯನ ಬೆಳೆಸ್ಕೋಬೇಕು. ರೋಗಾಣುಗಳು ಗುರುತಿಸುವಂತ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ ಬಹುಬೇಗನೆ ಅದಕ್ಕೆ ನಾವು ಹತೋಟಿ ಕ್ರಮಗಳನ್ನ ನಾವು ಕೈಗೊಂಡು ನಾವು ಅದಕ್ಕೆ ಹೇಳಿದ್ವಿ ಪ್ರಗತಿಪರ ಆಗ್ಬೇಕು. ಯಾಕೆಂದ್ರೆ ಬೀಜೋತ್ಪಾದನೆ ಮಾಡ್ತಾ ಇರೋದು, ಇವತ್ತು ಬೇರೆ ರಾಜ್ಯಗಳು ಕಳಿಸ್ಲಿಕ್ಕೆ ಒಂದು ಸದಾವಕಾಶ ನಮಗಿದೆ, ಇವತ್ತು ಪ್ರಕೃತಿ ಮಾತೆ ನಮ್ಗೆ ಒಲ್ದಿದೆ. ಇದನ್ನ ನಾವು ಉತ್ತಮವಾಗಿ ವೈಜ್ಞಾನಿಕವಾಗಿ ಮಾಡ್ಕೊಂಡ್ರೆ ಖಂಡಿತ ಈ ಬೀಜಗಡ್ಡೆಗಳನ್ನ ಬೇರೊಬ್ಬರು ಕೊಡ್ಬೋದು. ಇದೊಂದು ದೊಡ್ಡ ಬೀಜೋತ್ಪಾದನಾ ಒಂದು ಕೇಂದ್ರವಾಗಬೇಕು ಅನ್ನೋದು ನಮ್ಮ ಮಹದಾಶೆ, ಅದನ್ನ ರೈತರು ಖಂಡಿತ ಈಡೇರಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಇವತ್ತು ನಮಗೆ 2001-2004 ಈ ಒಂದು ಹಾಸನ ಪ್ರದೇಶ 45,000 hectares. ಇವತ್ತು ಅದರ ಪ್ರದೇಶ ಎಷ್ಟು ಇಳಿಮುಖವಾಗಿ ಇದೆಯಪ್ಪ ಅಂತಂದ್ರೆ ಈ 2022 ಮುಂಗಾರಿನಲ್ಲಿ ಕೇವಲ 8,000 ಇಳಿದಿದೆ. ಇದ್ರ ಹಿಂದಿನ ವರ್ಷ 12,000 hectares ಇತ್ತು. ಮತ್ತೆ 4,000 ಹೆಕ್ಟರ್ ಕಡಿಮೆ ಆಗಿದೆ. ಈಗ 8,000 ಹೆಕ್ಟೇರ್ ಬಂದಿದೆ ಆಲೂಗಡ್ಡೆ ಸಾಗುವಳಿ. ಇದಕ್ಕೆ ನಾನಾ ಕಾರಣಗಳಿದೆ. ಇವತ್ತು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡುವಂಥದ್ದು, ಅಂಗಮಾರಿ ರೋಗದ ಸಮಸ್ಯೆ ಒಂದು, ಮಾರುಕಟ್ಟೆಯಲ್ಲಿ ಬೆಲೆ ಸಿಗದಂತೆ ಇರೋದು, ಇವು ಹಲವಾರು ಕಾರಣಗಳಿದೆ. ಇವೆಲ್ಲ ಬಹಳ ಶೋಷಣೆಗಳು ರೈತರಿಂದ ಬೇಸತ್ತು. ಇವತ್ತು ಆಲೂಗಡ್ಡೆನೆ ಬೇಡಪ್ಪ ಅನ್ನಂತ ಬೇಡ. ಅದಕ್ಕೆ ಇವತ್ತು ಈ ನವೀನ ತಂತ್ರಜ್ಞಾನ ಬೀಜೋತ್ಪಾದನೆ ಮಾಡಿಕೊಳ್ಳಿ. ಇವತ್ತು ನಿಗದಿ ಮಾಡಿದ್ವಿ ಬೆಲೆ 2,500-3,000, ರೈತನಿಗೆ ಅತ್ಯುತ್ತಮವಾದಂತ ಬೆಲೆ, ಆರ್ಥಿಕವಾಗಿ ಲಾಭ ಆಗುವಂಥದ್ದು, ಹೆಚ್ಚಿನ ಲಾಭ ಸಿಗೋದ್ರಿಂದ ಈ ತಂತ್ರಜ್ಞಾನವನ್ನು ರೂಢಿಸಿಕೊಳ್ಳಿ, ಅಳವಡಿಸಿಕೊಳ್ಳಿ, ಬೀಜೋತ್ಪಾದನೆ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಖಂಡಿತ ಅಗತ್ಯವಾಗಿ ಯಾರು ನಮ್ಮ ಹಾಸನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರೈತರಿದ್ದಾರೆ, ಅವರು ನೇರವಾಗಿ ನಮ್ಮ ಏನು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ಸೋಮನಹಳ್ಳಿ ಕಾವಲ್ ಇಲ್ಲಿ ಹಾಸನ ತಾಲೂಕಿಗೆ ಬಂದು ಭೇಟಿ ಕೊಡ್ಬೋದು. ಇಲ್ಲವಾದರೆ ನಮಗೆ ಫೋನ್ ಮೂಲಕ ಕರೆ ಮಾಡಿ ಬೇಕಾದರೆ ಮಾಹಿತಿಯನ್ನು ಅಗತ್ಯವಾಗಿ ಪಡಿಬೋದು. ನಮ್ಮ ಫೋನ್ ಸಂಖ್ಯೆ 9481031445. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ. ನಮ್ಮ ಫೋನ್ ಸಂಖ್ಯೆ 9481031445. ಒಳ್ಳೆಯದು ಸರ್. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಬೀಜೋತ್ಪಾದನೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋ ಕುರಿತ ಹಾಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಬೀಜೋತ್ಪಾದನೆ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯ ಕೊಯ್ಲುತ್ತರ ಚಟುವಟಿಕೆಗಳು, ಈ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಪಿಎಸ್ ಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿ ಬಂದವು. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿ ಬಂದವು. ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172976775. ಮಾರ್ಗಶಿರ ಪುಷ್ಯ ಮಾಸ ಹೇಮಂತ ಋತು, ನವೆಂಬರ್ ಜನವರಿಯ ಮಧ್ಯೆ. ಹಾಲು, ಕಬ್ಬಿನ ರಸ, ತುಪ್ಪ, ಎಣ್ಣೆ, ಉದ್ದು, ಗೋಧಿ, ಮಾಂಸಾಹಾರ, ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ. ಶೀತಕಾಲ, ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ದನಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗದ ನಿರ್ವಹಣೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಗೋರಾ ರವಿಶಂಕರ್. ರೈತ ಬಂಧವರೇ, ನಾಳೆ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-558, STD ಕೋಡ್ ಸಂಖ್ಯೆ 08172. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ವಾರ್ತಾ ಹಾಗೂ ಪ್ರಸಾರ ಮತ್ತು ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಸಚಿವರಾದ ಡಾ ಎಲ್ ಮುರುಗನ್ ಅವರು ಭಾಗವಹಿಸಿದ್ದ ಒಳನಾಡು ಮೀನುಗಾರಿಕೆ ಈ ಸಮ್ಮೇಳನದ ಬಾನುಲಿ ವರದಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ರಾತ್ರಿ 9:00 ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೆಪಿ ಕೋಮಲ. 9:30 ಬೆಳದಿಂಗಳು, ಪ್ರೇಮ ಪತ್ರಗಳನ್ನು ಆಧರಿಸಿದ ಶ್ರವ್ಯಕಾವ್ಯ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 10:00 ನಾಟಕ ಮಗಳು ಮನೆಯ ಬೆಳಕು, ರಚನೆ ಪ್ರಕಾಶ್ ಕಾಕನವರ್, ನಿರ್ದೇಶನ ಮತ್ತು ನಿರ್ಮಾಣ ಮಂಜುಳಾ ಪುರಾಣಿಕ್. 10:30 ಕಲಾ ಸಂಪನ್ನರು, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರಸರಣಿ ವೃತ್ತಿ ರಂಗಭೂಮಿಯ ಭೀಷ್ಮ ಗುಬ್ಬಿ ವೀರಣ್ಣಯ್ಯ. ರಂಗಸಿಂಧು ಭಾಗ 1 ಬಿತ್ತರವಾಗಲಿದೆ. ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ MR ಸತ್ಯನಾರಾಯಣ.